ದನದ ಕೆಲಸಗಳೇ ಎಲ್ಲ ಆಗ್ತದೆ. ಆರರಿಂದ ಎಂಟೂವರೆಗೆ ಸ್ವಚ್ಛತೆ ಮಾಡಿ ಅದರ ಕೆಲಸಗಳು ಎಲ್ಲ ಆಗ್ತದೆ. ಮತ್ತೆ ನೆಕ್ಸ್ಟ್ ಅದಕ್ಕೆ ಮೇವು ತರುವುದಾಗಿರ್ಬೋದು, ಆ ತರದ ಕೆಲಸಗಳು. ಹಾಲು ಕೊಡುವಂತಂದ್ರೆ ಒಂದು 7 ಗಂಟೆಗೆ 7:30 ನಾವು ಹೋಗಿ ಡೈರಿಗೆ ಹಾಕಿ ವಾಪಸ್ ಮನೆಗೆ ಬರ್ತೇವೆ. ಹಾಗಾಗಿ 8:30 ಎಲ್ಲಾ ಕೆಲಸಗಳು ನನ್ನ ಮನೆಯಲ್ಲಿ ಆಗ್ತದೆ. ಈಗ 5 ಹಸುವನ್ನು ನೀವು ಸಾಕ್ತಾ ಇದ್ರಿ, HF ಇದೆಯೋ? ಅದೇ ಕ್ರಾಸ್ ಜರ್ಸಿ ನಮ್ಮದು, HF ಇಲ್ಲ. ನನಗೆ ಅದೇ ಅದರಿಂದ ಅದೇ ಇಷ್ಟ ಆಗಿತ್ತು, ಹಾಗಾಗಿ ನಾನು ಅದನ್ನೇ ಆ ಹಸುವನ್ನೇ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಆದಾಯಗಳು ನಮಗೆ ಬರ್ತದೆ. ಈಗ ಜರ್ಸಿ ಹಸುವನ್ನ ಸಾಕುವಂತಹ ಸಂದರ್ಭದಲ್ಲಿ ಏನೇನು ಸವಾಲುಗಳು ಎದುರಾಗ್ತವೆ? ಸವಾಲುಗಳು ಅಂತ ಹೇಳಿದ್ರೆ ಮೇನ್ ಆಗಿ ನಾವು ಸ್ವಚ್ಛತೆಯನ್ನು ಮೊದಲು ಕಾಪಾಡಬೇಕು. ಈಗ ಹಸು ಹಟ್ಟಿಯ ಹಸುವಿನ ಸ್ವಚ್ಛತೆ, ಬೆಳಿಗ್ಗೆ ಬೇಗ ಎದ್ದು ಫಸ್ಟ್ ಹಸುವನ್ನು ಸ್ವಚ್ಛತೆ ಮಾಡಲೇಬೇಕು. ಮತ್ತೆ ಬಿಡ್ತೇನೆ, ಸ್ವಲ್ಪ ಹೊತ್ತು ಆದ್ಮೇಲೆ ತೊಳಿತೇನೆ ಅಂತ ಹೇಳ್ಬೋದು ಬರಬಾರ್ದು. ಕಾಲುಗಳ ಸ್ವಚ್ಛತೆ ಮೇನ್ ಆಗಿ, ನಾವು ಈಗ ಸಿಮೆಂಟ್ ಹಟ್ಟಿ ಉಂಟು ನಮ್ಮಲ್ಲಿ, ಅದಕ್ಕೆ ಮ್ಯಾಟ್ ಅನ್ನು ಹಾಕಿದ್ದೇವೆ. ಅದರಲ್ಲಿ ಅದರ ಒಳಗೆ ಹುಳ ಆಗುವ ಇದು ಇರ್ತದೆ, ಅದನ್ನೆಲ್ಲ ಚೆನ್ನಾಗಿ ಆಚೆ ಇದು ಮಾಡಿ ತೊಳಿವಂತದ್ದು ಮಾಡಬೇಕು. ಹೀಗೆ ಮಾಡಿದ್ರೆ ಏನಾದ್ರು ಸಮಸ್ಯೆ ಬರ್ತದೆ, ರೋಗಗಳು ಏನಾದ್ರೂ ಒಮ್ಮೊಮ್ಮೆ ಬರ್ತದೆ, ಅದೇನು ದೊಡ್ಡ ಅಷ್ಟೊಂದು ದೊಡ್ಡ ಸವಾಲಲ್ಲ ಅಂತ. ಈಗ ಹಾಸು ಚಪ್ಪಡಿಯ ಮೇಲೆ ಕಟ್ಟಿ ಸಾಕುವಂತಹದ್ದು ಮತ್ತು ಈ ಒಂದು ರಬ್ಬರ್ ಮ್ಯಾಟ್ ಅನ್ನು ಹಾಕಿ ಸಾಕುವಂತಹದ್ದು ಏನು ವ್ಯತ್ಯಾಸ ಇದೆ, ಏನು ಅನುಕೂಲತೆ ಇದೆ? ಅನುಕೂಲತೆಗಳಂದ್ರೆ ದನಗಳಿಗೆ ಅಲ್ಲಿ ಬರೀ ಕಲ್ಲಲ್ಲಾದ್ರೆ ಜಾರುವ ಪರಿಸ್ಥಿತಿಗಳು ಇರ್ತದೆ. ಇದರಲ್ಲಾದ್ರೆ ಒಳ್ಳೆ ಅವಳಿಗೆ ಮಲಗ್ಲಿಕ್ಕೆ ಒಳ್ಳೆ ಈ ಆಚೆಚೆ ಹೋಗೋ ಗ್ರಿಪ್ ಸಿಗ್ತದೆ ಅಂತ, ಬೆಡ್ ತರ ಆ ತರ ಸಿಗ್ತದೆ. ಮತ್ತೆ ನಾವು ಈಗ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಒಂದು 2 ಹಸುಗಳನ್ನು ಸೊಪ್ಪು ಹಾಕಿ ಸಹ ಕಟ್ತಾ ಇದ್ದೇವೆ. ಅದೀಗ ನಮಗೆ ಈ ಕರು ಹಾಕುವ ಸಂದರ್ಭದಲ್ಲಿ ಅದರ ಏನಾದ್ರೂ ಇದೆಲ್ಲ ಇರುವಂತದನ್ನು ಈ ತೊಂದರೆ ಆಗದಾಗೆ ಗಬ್ಬದ ದನಗಳನ್ನು ಒಮ್ಮೊಮ್ಮೆ ಅದಕ್ಕೆ ಅನುಗುಣವಾಗಿ ಸೊಪ್ಪು ಹಾಕುವಂತ ಅದೇ ಹಟ್ಟಿಗೆ ತರ್ತೇವೆ. ವಾಪಸ್ ಕರು ಹಾಕಿದ ಮೇಲೆ ವಾಪಸ್ ಬಾಚು ಹಟ್ಟಿಗೆ ತಕೊಂಡು ಬರ್ತೇವೆ. ಹೀಗಾಗಿ ಅದು ಅನುಕೂಲಗಳು ಅಂತ. ಅದಕ್ಕೂ ಇದಕ್ಕೂ ಈಗ ಹಾಲು ಕರೆಯುವುದು ಕೈಯಿಂದಲೇ ಕರಿತೀರಿ ಅಥವಾ ಮೆಷಿನ್ ಉಂಟಾ? ಇಲ್ಲ, ಹಾಲು ಕೈಯಿಂದಲೇ ಕರಿತೇವೆ. ಹಾಲು ಕರೆಯುವುದಕ್ಕೆ ಮೊದಲಿನ ಒಂದು ಪೂರ್ವ ಸಿದ್ಧತೆ ಏನೇನು ಮಾಡಬೇಕು? ಕೆಚ್ಚಲುಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ಒಟ್ಟಾರೆಯಾಗಿ ಇಡೀ ದನವನ್ನು ಚೆನ್ನಾಗಿ ತೊಳಿಬೇಕು. ಆ ಪ್ಲೇಸ್ ಅನ್ನು ನಾವು ಚೆನ್ನಾಗಿ ಎಲ್ಲಾ ದನಗಳು, ಈಗ ಒಂದು ಹಟ್ಟಿಯಲ್ಲಿ 4-5 ದನಗಳು ಇರ್ತದೆ ಅಂತ ಹೇಳಿದ್ರು, ನಮ್ಮ ಮನೆಯಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಹಸುಗಳನ್ನು ಚೆನ್ನಾಗಿ ತೊಳಿ, ಬರೀ ಕರು ಬಿಡುವ ಹಸುವನ್ನು ಮಾತ್ರ ಚೆನ್ನಾಗಿ ತೊಳಿವಂತದಲ್ಲ. ಒಂದು ವೇಳೆ ಅದು ತೊಳೆದಿದ್ರೆ ಇಡೀ ವಾತಾವರಣವೇ ಬೆಳಿಗ್ಗೆ ಎದ್ದು ಸ್ವಚ್ಛ ಆಗಿರಬೇಕು. ಮತ್ತೆ ಇಲ್ಲದ್ರೆ ಈ ಒಂದು ದನವನ್ನು ತೊಳೆದು ಮತ್ತೊಂದು ದನಾಗೂ ಅದರ ಬಾಲದ ಅದು ಆಚೆಚೆ ಮಾಡ್ತಾ ಇರ್ತದೆ, ಆಗ ನಮ್ಮ ಹಾಲಿಗೆ ಅದರ ಸೆಗಣಿ ಏನಾದ್ರೂ ಬರ್ತದೆ, ಅದು ಸೂಕ್ತ ಅಲ್ಲ ಅಂತ. ಅದಕ್ಕಾಗಿ ಇಡೀ ಒಮ್ಮೆ ಶೆಡ್ ಅನ್ನು ಚೆನ್ನಾಗಿ ತೊಳಿಬೇಕು ಅಂತ. ಮತ್ತೆ ಮಾಮೂಲಾಗಿ ನಾವು ಎಣ್ಣೆ, ನಾನು ಕರು ಬಿಡುವಾಗ ಜಾಸ್ತಿ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತೇನೆ, ಯಾಕೆಂತ ಹೇಳಿದ್ರೆ ಅದು ಸ್ಮೂತ್ ಆಗಿ ಬರ್ತದೆ ಅಂತ. 2 ವರ್ಷದ ಹಿಂದೆ ನಮ್ಮಲ್ಲಿ ಕೆಚ್ಚಲ್ ಬಾಹು ಎಲ್ಲ ಜಾಸ್ತಿ ಒಂದು ದನಕ್ಕಿತ್ತು, ಹಾಗಾಗಿ ಮೇನ್ ಆಗಿ ಎಳ್ಳೆಣ್ಣೆಯನ್ನು ಯಾವಾಗ್ಲೂ ನಾವು ಕೈಗೆ ಹಚ್ಚಿಕೊಂಡು ಕೆಚ್ಚೆ ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆ ನಮಗೆ ಕೆಚ್ಚಲ್ ಬಾಹು ಆಗ್ಲಿ ಯಾವ್ದು ಸಹ ಬರುವುದಿಲ್ಲ. ಅಂದ್ರೆ ಇದು 1 ವರ್ಷ ಸತತ ಒಂದು 2 ವರ್ಷದಿಂದ ನಾನು ಈಗ ಕಂಡುಕೊಂಡ ಹಾಗೆ ನಮ್ಮಲ್ಲಿಗಾಗ್ಲಿ ಯಾವುದೇ ಕೆಚ್ಚಲ್ ಬಾಹು ಅದರಿಂದಾಗಿ ಕಡಿಮೆ ಆಗಿದೆ ಅಂತ, ದಿನ ಸಾಯಂಕಾಲ ಬೆಳಿಗ್ಗೆ ಅಂತೂ. ಮತ್ತೆ ಎಲ್ಲಿಯಾದ್ರೂ ಉಂಟು ಅಂತ ಹೇಳಿದ್ರೆ ಆ ಕೆಚ್ಚಲಿಗೆ ನಾವು ಹಾಲು ಕರೆದು ಬಂದು ಒಳ್ಳೆ ಲೇಪ ಹಾಕಿದಾಗೆ ಫುಲ್ ಕೆಚ್ಚಲಿಗೆ ಲೇಪ ಹಾಕಿ ಬಿಟ್ಟು ಎಳ್ಳೆಣ್ಣೆ ಲೇಪ ಹಾಕಿ ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ನೀರು ಹಿಡಿದ್ರೆ ಚೆನ್ನಾಗಿರ್ತದೆ ಅಂತ. ಆಮೇಲೆ ಈಗ ಆಹಾರವನ್ನು ಕೊಡುವಂತಹದ್ದು, ಈಗ ಹಿಂಡಿ ಆಗ್ಬೋದು ಅಥವಾ ಹಾಲು ಕರೆಯುವ ಒಟ್ಟೊಟ್ಟಿಗೆ ಕೊಡಬೇಕು ಅಥವಾ ಪ್ರತ್ಯೇಕವಾಗಿ ಕೊಡುವಂತಹದ್ದು? ನಮ್ಮಲ್ಲಿ ಪ್ರತ್ಯೇಕವಾಗಿ ಕೊಡ್ತೇವೆ ನಾವು. ಈಗ 6 ಗಂಟೆಗೆಲ್ಲ ಇದ್ರು ಸ್ವಚ್ಛತೆಯಾಗಿ ಹಾಲು ಕರಿತೇವೆ. ನೆಕ್ಸ್ಟ್ 1:30 ಹಿಂಡಿ ಇಡುವಂತದ್ದು, ಹಿಂಡಿ ಇಟ್ಟು ಮತ್ತೆ ಅದಕ್ಕೆ ಬೇಕಾದಷ್ಟು ಹುಲ್ಲನ್ನು ಹಾಕುವಂತದ್ದು. ಈಗ ಒಮ್ಮೆ ಒಂದು ಈಗ 9 ಗಂಟೆಗೆ ಒಮ್ಮೆ 10 ಗಂಟೆಗೆ ಒಮ್ಮೆ ಆ ತರ ಹಾಕುವಂತದಲ್ಲ, ಹಿಂಡಿ ಇಡುದು ವಾಪಸ್ ಹುಲ್ಲನ್ನು ಹಾಕುವಂತದ್ದು. ವಾಪಸ್ ಕೊಡುವಂತದ್ದು 12 ಗಂಟೆಗೆ ವಾಪಸ್ ಸ್ವಲ್ಪ ಬಾಯಾರಿಕೆ ನೀರು, ಅತಿ ಹೆಚ್ಚು ನೀರು ಕುಡಿತದ ದನಗಳು, ಆ ನೀರನ್ನು ಹಾಕಿ ಸ್ವಲ್ಪ ನಮ್ಮಲ್ಲಿ ಗೋಧಿ ಭೂಸವನ್ನು ಜಾಸ್ತಿ ನಾವು ಯೂಸ್ ಮಾಡ್ತೇವೆ, ಬೇರೆ ಯಾವುದೇ ಹಿಂಡಿಯನ್ನು ಯೂಸ್ ಮಾಡುವುದಿಲ್ಲ. ಗೋಧಿ ಭೂಸ ಮತ್ತು ಎಳ್ಳು ಹಿಂಡಿಯನ್ನು ಹಾಕ್ತೇವೆ ಬರೀ, ಅದು ಮೊದಲಿಂದಲೇ ಹಾಗೆ ಈಗಲೂ ಅದನ್ನ ಹಾಗೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರಿಗೆ ಒಂದು ಪಾಟೆಯೋ ಅಷ್ಟು ದನಗಳಿಗೆ ಯಥೇಚ್ಛವಾಗಿ ನೀರನ್ನು ಕುಡಿಸ್ತೇವೆ. ನೆಕ್ಸ್ಟ್ ಹುಲ್ಲು ಹಾಕ್ತೇವೆ, ಹುಲ್ಲು ಹಾಕಿ ಮಲಗ್ತದೆ ದನಗಳು, ಮಲಗಿ ಮತ್ತೆ ವಾಪಸ್ 3:30 ವಾಪಸ್ ಎದ್ದು ವಾಪಸ್ ಮಾಮೂಲು ಸ್ವಚ್ಛತೆ ಮಾಡಿ ಕರು ಬಿಡುವಂತದ್ದು ಹಾಲನ್ನು ಬಿಟ್ಟು. ಮತ್ತೆ ವಾಪಸ್ ನಾವೇನಂತ ಹೇಳಿದ್ರೆ 5 ಗಂಟೆಗೆ ವಾಪಸ್ ಹಾಕ್ತೇವೆ, ಅದಕ್ಕೆ ಹಿಂಡಿ ಕೊಟ್ಟು ವಾಪಸ್ ಹುಲ್ಲು ಹಾಕ್ತೇವೆ. ಅದೇ ಬೇಕಾದಷ್ಟು ಹುಲ್ಲು, ಆಗಾಗ ಹುಲ್ಲು ಹಾಕ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ ಈಗ ಸ್ವಚ್ಛತೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಜೊತೆಗೆ ಇದು ನೆಲ ಒಣಗಿರ್ಬೇಕು ಅಂತೂ ಕೂಡ ಹೇಳುವಂತದನ್ನ ನಾವು ಕೇಳಿದೀವಿ. ಹೆಚ್ಚು ತೇವಾಂಶ ಇರಬಾರದು, ಇದ್ರೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಸೋಂಕು ಕೂಡ ಬರುವ ಸಾಧ್ಯತೆ ಇರ್ತದೆ ಅಂತ ಹೇಳಿ. ನೆಲ ಒಣಗುವ ಹಾಗೆ ಏನ್ ಮಾಡೋದಕ್ಕೆ ಏನ್ ವ್ಯವಸ್ಥೆ ಇದೆ? ನೆಲ ನಮ್ಮಲ್ಲಿ ಏನು ಈಗ ಅದರ ವ್ಯವಸ್ಥೆ ಏನಿಲ್ಲ, ಒಳ್ಳೆ ಗುಡಿಸಿ ಆಗುವ ಒಳ್ಳೆ ಚೆನ್ನಾಗಿ ಆ ಮ್ಯಾಟ್ ಚಂದ ಒಣಗ್ತದೆ, ಇಲ್ಲದ್ರೆ ಫ್ಯಾನಿನ ವ್ಯವಸ್ಥೆಗಳನ್ನು ಮಾಡಬಹುದು. ಅದಕ್ಕೆ ಇದು ನಾವು ಗುಡಿಸಿ ಆಗ ಅಷ್ಟು ಚೆನ್ನಾಗಿ ಗುಡಿಸ್ತೇವೆ, ಮ್ಯಾಟ್ ಅನ್ನು ಆ ಕಡೆ ಈ ಕಡೆ ಮಾಡಿ ಅದರಲ್ಲಿ ಹುಳಗಳು ಅದರಲ್ಲಿ ಆಗ್ತದೆ, ಬಿಳಿ ಹುಳಗಳು ಬರ್ತದೆ, ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದು ಸ್ವಲ್ಪ ಹೊತ್ತಾಗುವ ಎಲ್ಲ ಒಣಗಿ ಹೋಗ್ತದೆ, ಅದು ದನಗಳಿಗೆ ಒಳ್ಳೆ ರೀತಿಯ ಇದಾಗ್ತದೆ. ಮ್ಯಾಟ್ ಅನ್ನು ನೀವು ಅಲ್ಲೇ ತೊಳೆಯುವಂತದ್ದು ಅಥವಾ ಹೊರಗಡೆ ತೆಗೆದು? ಹೊರಗೆ ಇಲ್ಲ, ಒಂದು ಭಾಗದಿಂದ ನಾವು ಫೋಲ್ಡ್ ಮಾಡ್ತೇವೆ, ಒಂದು ಭಾಗ ಫೋಲ್ಡ್ ಮಾಡಿದಾಗ ಅದನ್ನು ಚೆನ್ನಾಗಿ ತೊಳಿತೇವೆ ಇಡೀ ಸುಡಿಯಿಂದ ನೀರು ಹಾಕಿ. ನೆಕ್ಸ್ಟ್ ಅದನ್ನು ಹಾಗೆ ಮಾಡಿ ದನವನ್ನು ಸ್ವಲ್ಪ ಆಚೆ ಮಾಡಿ ವಾಪಸ್ ಮತ್ತೊಂದು ಬಗೆ ಫೋಲ್ಡ್ ಮಾಡಿ ಒಳ್ಳೆ ನೆಲವನ್ನು ಆ ಮ್ಯಾಟ್ ಅನ್ನು ಚೆನ್ನಾಗಿ ಸ್ವಚ್ಛ ಮಾಡ್ತೇವೆ. ಈಗ ಹಸುಗಳಿಗೆ ಕೊಡುವಂತಹ ಒಂದು ಮೇವು ಮತ್ತು ಹಿಂಡಿಯ ಬಗ್ಗೆ ಹೇಳಿ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡುವಂತಹದ್ದು? ನಾವು ಹಿಂಡಿಯನ್ನು ಒಂದು ಗೋಧಿ ಬುಸವೆ ಕೊಡುದು, ಎಳ್ಳಿಂಡಿ ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಎಲ್ಲ ದನಗಳಿಗೆ ಕೊಡ್ತೇವೆ ಎಳ್ಳಿ ಹಿಂಡಿಯನ್ನು ಪ್ರತಿ ದನಗಳಿಗೂ. ಮತ್ತೆ ಗೋಧಿ ಬುಸವನ್ನು ಒಂದು ಎರಡೂವರೆ ಕೆಜಿ ಅಷ್ಟು ಕೊಡ್ತೇವೆ. ಈಗ ಹಾಲು ಕರೆಯುವಂತಹ ಹಸುಗಳಿಗೆ ಹೆಚ್ಚು ಅಂತ ಉಂಟು, ಒಂದು 3 ಕೆಜಿ ಅಷ್ಟು ಹಾಲು ಕರೆಯುವ ಹಸುಗಳಿಗೆ ಕೊಡ್ತೇವೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಕರು ಹಾಕಿದ ಕೂಡಲೇ ಅದಕ್ಕೆ ಹಾಲನ್ನೇ, ಸಣ್ಣ ಕರುಗಳಿಗೆ ಹಾಲನ್ನೇ ಕೊಡ್ತೇವೆ ನಾವು. ಒಂದು 3 ತಿಂಗಳ ನಂತರ ಕರೆದು ಕೊಡುವಂತದ್ದು, 3 ತಿಂಗಳ ನಂತರ ಅದಕ್ಕೆ ಹಿಂಡಿ ಸ್ವಲ್ಪ ತಿನ್ಲಿಕ್ಕೆ ಆಗುವಂತದನ್ನು ಹಾಗೆ ಕೊಡ್ತೇವೆ. ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬರ್ತೇವೆ. ಮತ್ತೆ ಗಬ್ಬದ ದನಗಳಿಗೆ ಒಂದು 5-6-7 ತಿಂಗಳಾಗುವಾಗ ಸ್ವಲ್ಪ ಜಾಸ್ತಿ ಹಿಂಡಿ, 1.5 ಕೆಜಿ ಅಷ್ಟು ಅಂದ್ರೆ, ಇಲ್ಲದ್ರೆ ಅದಕ್ಕೆ ಬೇರೆ ಬೇರೆ ರೋಗಗಳು ಬರುವಂತ ಲಕ್ಷಣಗಳಿರ್ತದೆ, ಅದಕ್ಕೋಸ್ಕರ ಜಾಸ್ತಿಯಾಗಿ ಕೊಡುವಂತದ್ದು. ಆಮೇಲೆ ಹಸಿರು ಮೇವಿನ ಒಂದು ಬಳಕೆಯ ಬಗ್ಗೆ ಹೇಳಿ, ನೀವೇ ನೆಟ್ಟು ಬೆಳೆಸುವಂತಹದ್ದು ಅಥವಾ ಕಾಡಿನಲ್ಲಿ ಅಂದ್ರೆ ತೋಟದಲ್ಲಿ ಹುಟ್ಟಿರುವಂತಹ ಹುಲ್ಲನ್ನೇ ಬಳಕೆ ಮಾಡ್ತೀರಾ? ಈಗ ನಮಗೇನು ಅಂತ ಹೇಳಿದ್ರೆ, ನಾವು ಬರೀ ಒಂದು 20 ಸೆನ್ಸಲ್ಲಿ ದನಗಳನ್ನು ಸಾಕ್ತಾ ಇದ್ದೇವೆ. ನಮಗೆ ಅಷ್ಟಾಗಿ ನಮ್ಮ ಅಂಗಳದಲ್ಲಿ ಸ್ವಲ್ಪ ನಾವು ಹಸಿರು ಹುಲ್ಲುಗಳನ್ನೆಲ್ಲ ಹಾಕ್ತಾ ಇದ್ದೇವೆ, ಮತ್ತೆ ಬೇರೆ ಕಡೆಯಿಂದ ನಾವು ಸಾಗಿಸುವಂತದ್ದು, ಬೇರೆ ತೋಟಗಳಲ್ಲಿ ಬೆಳೆಯುವಂತ ಹುಲ್ಲುಗಳನ್ನು ಅಥವಾ ನಮ್ಮಲ್ಲಿ ರಬ್ಬರ್ ಪ್ಲಾಂಟೇಷನ್ಗಳು ಜಾಸ್ತಿ ಇರುವುದರಿಂದ ಒಳ್ಳೆ ಸಣ್ಣ ಗಿಡ ಹಾಕಿದಲ್ಲಿ ಒಳ್ಳೆ ಹುಲ್ಲುಗಳು ಸಿಗ್ತದೆ, ಆ ಹುಲ್ಲುಗಳನ್ನು ಜೋಡಿಸಿಕೊಂಡು ಬಂದು ಹಸುಗಳಿಗೆ ಮೇವುಗಳನ್ನು ಕೊಡ್ತಾ ಇರ್ತೇವೆ. ಬೇಸಿಗೆಯಲ್ಲಿ ಹಸಿರು ಹುಲ್ಲಿನ ಸಮಸ್ಯೆ ಆಗುದಿಲ್ಲ? ಈಗಾಗಲೇ ನಮಗೆ ಇಷ್ಟರವರೆಗೆ ಆಗ್ಲಿಲ್ಲ, ಅಂದ್ರೆ ಬೇರೆ ತೋಟಗಳಿಂದ ನಮಗೆ ತರುವ ಕಾರಣ, ಸ್ಪ್ರಿಂಕ್ಲರ್ ನೀರು ಜಾಸ್ತಿ ಇರುವ ಕಾರಣ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಉಂಟು, ಮೇವಿಗೆ ಏನು ಸಮಸ್ಯೆ ಇಲ್ಲ. ಮತ್ತೆ ಬೈ ಹುಲ್ಲು ಹಾಕ್ತೇವೆ. ಈಗ ಸ್ಥಳೀಯವಾಗಿ ನಿಮಗೆ ಈ ಬೈ ಹುಲ್ಲೆಲ್ಲ ಒಣಗಿದ ಮೇವು ಸಿಗ್ತದೆ ಅಥವಾ ಹೊರಗಡೆ ತರಿಸ್ಬೇಕು? ನಾವೀಗ ಹೊರಗಿಂದ ತರಿಸ್ತಾ ಇದ್ದೇವೆ, ಈ ಹಾಸನದವರು ಎಲ್ಲ ಆ ಕಡೆಯಿಂದ ಬರ್ತಾರೆ, ಲಾರಿಯಲ್ಲಿ ತರ್ತೇವೆ. ಅದು ಈ ವರ್ಷ ನಾವು ತೆಕ್ಕೊಳ್ಳಿಲ್ಲ ಸೈಲೇಜ್, ಅದು ಈಗ ಹುಲ್ಲ ಉಂಟು, ಸೈಲೇಜ್ ಸಹ ಒಮ್ಮೊಮ್ಮೆ ಉಪಯೋಗ ಮಾಡ್ತೇವೆ. ಸ್ವಲ್ಪ ಹೇಳಿ, ಸೈಲೇಜ್ ಅಂದ್ರೆ ಏನು, ಅದನ್ನು ಮಾಡುವಂತಹ ವಿಧಾನ ಹೇಗೆ, ಮತ್ತೆ ಇದರೊಂದು ಉಪಯೋಗ ಹೇಗೆ? ಉಪಯೋಗ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ಅಚ್ಚಿಂದ ತರ್ತಾರೆ, ನಾವು ಬ್ಯಾಗ್ ಗಳಲ್ಲಿ ತುಂಬಿಸಿ ತಂದು ಮಿಷಿನ್ ಗಳಲ್ಲಿ ಕಟ್ ಮಾಡಿರುವಂತದನ್ನ ಬ್ಯಾಗ್ ಅಲ್ಲಿ ಶೇಖರಣೆ ಮಾಡಿರ್ತಾರೆ, ಅದನ್ನ ನಾವು ತಂದು ಹಾಕ್ತೇವೆ. ಹಾಲಿನ ಪ್ರಮಾಣ ಮತ್ತೆ ಡಿಗ್ರಿ ಹಾಲಿನ ಇದು ಆಗಿರ್ಬೋದು, ಉತ್ಪನ್ನಗಳ ಇದು ಆಗಿರ್ಬೋದು, ಚೆನ್ನಾಗಿ ಅದರಲ್ಲಿ ಇದಾಗ್ತದೆ. ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಹಾಗೂ ಹೇಗೆ ಇದನ್ನ ಪರಿಹರಿಸ್ತೀರಿ? ಬೇರೆ ಬೇರೆ ಕಡೆಗಳಲ್ಲಿ ಕೇಳುವ ಹಾಗೆ ನಮ್ಮಲ್ಲಿ ಗರ್ಭಧಾರಣೆಗೆ ಅದರ ವಿಷಯವಾಗಿ ನಮ್ಮಲ್ಲಿ ಇಷ್ಟರವರೆಗೆ ಏನು ಅದರ ಪ್ರಾಬ್ಲಮ್ ಇಲ್ಲ. ಈಗ ನಾನು 7-6 ವರ್ಷಗಳಿಂದ ಸಾಕ್ತಾ ಇದ್ದೇವೆ, 6 ವರ್ಷದಲ್ಲಿ ಏನು ಸಮಸ್ಯೆಗಳು ನಮಗೆ ಕಂಡುಕೊಂಡ ಹಾಗೆ ಏನಿಲ್ಲ. ಪ್ರತಿ ವರ್ಷವೂ ಕೂಡ ಒಂದು ಕರು ಹಾಕ್ತದೆ? ಪ್ರತಿ ವರ್ಷವೂ ಒಂದೊಂದು ಕರು ಹಾಕ್ತದೆ. ಹಾಗೆ ಈ ಪ್ರಶ್ನೆಯನ್ನ ಕೇಳಬಾರದು, ಗಂಡು ಕರು ಹುಟ್ಟಿದ್ರೆ ಏನ್ ಮಾಡ್ತೀರಿ ಅಂತ. ಇಲ್ಲ, ನಾನು ಈಗ ನಮ್ಮಲ್ಲಿ ಇಷ್ಟರವರೆಗೆ 2 ಗಂಡು ಕರುಗಳು ಹುಟ್ಟಿದೆ, 2 ಗಂಡು ಕರುಗಳು ಹುಟ್ಟಿದ್ದು. ಈಗ ಮೊನ್ನೆ 1 ತಿಂಗಳಾಯ್ತು 1 ಗಂಡು ಕರು ಹುಟ್ಟಿ, ಒಳ್ಳೆ ರೀತಿಯಲ್ಲಿ ಹಾಲಿನ ಪೂರೈಕೆ ಅದಕ್ಕೆ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಒಂದು ಒಂದೂವರೆ ಲೀಟರ್ ಅಷ್ಟು ಸಾಯಂಕಾಲದ ಹಾಲನ್ನು ಸಹ ಅದಕ್ಕೆ ಕೊಡ್ತಾ ಇದ್ದೇನೆ, ಒಳ್ಳೆ ಚೆನ್ನಾಗಿ ಉಂಟದ್ದು ಗಂಡು ಕರು. ಹುಟ್ಟಿದ ತಕ್ಷಣದಿಂದ ಈ ಕರುವಿನ ಒಂದು ಪಾಲನೆ ಪೋಷಣೆ ಅಂದ್ರೆ ಏನೇನ್ ಮಾಡ್ತೀರಿ? ಹುಟ್ಟಿದ ತಕ್ಷಣ ಅದಕ್ಕೆ ಸ್ವಲ್ಪ ಹೊತ್ತಾದ ಕೂಡಲೇ ಅದರ ಹಾಲನ್ನು, ಗಿಣ್ಣು ಹಾಲನ್ನು ಕೊಡ್ತೇವೆ. ಮತ್ತೆ ಸ್ನಾನ ಎಲ್ಲ ಮಾಡಿಸಿ ಒಳಗೆ ಜಾಸ್ತಿ ಬೆಚ್ಚಗಿರುವ ಗೋಣಿ ಎಲ್ಲ ಹಾಕಿ ಬೆಚ್ಚಗಿರುವ ಸ್ಥಳಗಳಲ್ಲಿ, ಮತ್ತೆ ಲಾಸ್ಟ್ ಗೆ ನಾವು ಹಟ್ಟಿಯಲ್ಲೇ ಕಟ್ಟುವಂತ, ಸೊಪ್ಪು ಚೆನ್ನಾಗಿರುವುದರಿಂದ ಹಟ್ಟಿಯಲ್ಲೇ ಬಿಸಿ ಇರ್ತದೆ ಕರು, ಅದಕ್ಕಾಗಿ ಆ ರೀತಿ ಅದನ್ನು ಮಾಡ್ತೇವೆ. ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಾಲು ಕುಡಿಸಬೇಕು ಮತ್ತೆ ಮೇವನ್ನು ಯಾವ ಕೊಡ? ಈಗ ಅದು ಕರುಗಳಿಗೆ ಅನುಗುಣವಾಗಿ, ಸಣ್ಣ ಕರಾದ್ರೆ ಸ್ವಲ್ಪ ಇದೇ ಇರ್ತದೆ, ಸಣ್ಣ ಸ್ವಲ್ಪ ಕೊಡಬಹುದು. ದೊಡ್ಡ ದೊಡ್ಡ ಕರುಗಳಾದ್ರೆ 1-2 ಲೀಟರ್ ಹಾಲುಗಳನ್ನು ಅದಕ್ಕೆ ದಿನ ಕೊಟ್ರೆ ಒಳ್ಳೇದು. ಮತ್ತೆ ನಮಗೆ ನಾಳ್ದು 7-8-10 ತಿಂಗಳಾದಾಗ ಬೇಗ ಇನ್ಸಮಿನೇಷನ್ಗೂ ಬರ್ಬೋದು, ಒಳ್ಳೆ ಗಟ್ಟಿಮುಟ್ಟಾಗಿ ವರ್ಷ ಆಗಬೇಕು ಅಂತ ಹೇಳ್ತಾರೆ. ಹೌದು, ಹಾಗೆ 6-7 ಒಂದು ಒಳ್ಳೆ ಬಲಿತ ಕರ ಆದ್ರೆ 10 ತಿಂಗಳ ಒಳಗೆ ಸಹ ಇನ್ಸಮಿನೇಷನ್ಗೆ ಬರ್ಬೋದು. ಅಂದ್ರೆ ನಾವು ಕೊಡಿಸುದಿಲ್ಲ, ಸ್ವಲ್ಪ ತಿಂಗಳು ಕಳೆದ ನಂತರವೇ ಕೊಡ್ತೇವೆ. ಈಗ ಹೊಟ್ಟೆ ಹುಳದ ಸಮಸ್ಯೆ ಆಗ್ಬೋದು ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಇದರ ನಿರ್ವಹಣೆ ಎಲ್ಲ ಹೇಗೆ? ಈಗ ಮೇನ್ ಆಗಿ ಅಂತ ಹೇಳಿದ್ರೆ ನಾನು ಕೊಂಡ್ಕೊಂಡ ಹಾಗೆ ಕರುಗಳು ಹಾಕಿದ ಕೂಡಲೇ ಅಲ್ಲೇ ಬಿಡುವಂತದ್ದು, ಹಟ್ಟಿಯಲ್ಲೇ ಬಿಡುವಂತದ್ದು ಹಾಗೆ ಮಾಡಲೇಬಾರದು. ಹಾಗೆ ಮಾಡಿದ ಕೂಡಲೇ ಅದರ ಹೊಟ್ಟೆಯ ಭಾಗದಲ್ಲಿರುವ ಇದಕ್ಕೆ ಹುಳಗಳಾಗುವ ಹೊಕ್ಕಳಲ್ಲಿ ಹುಳಗಳಾಗುವ ಸಮಸ್ಯೆ ಉಂಟು. ಹುಳಗಳಾದ್ರೆ ಕಾಲಿನ ಗಂಟು ಗಂಟಲ್ಲೆಲ್ಲ ಅದಕ್ಕೆ ಇದ ಆಗ್ತದೆ. ನಾನು ನೋಡಿದ ಹಾಗೆ, ನಾ ಬೇರೆ ಕಡೆ ನೋಡಿದೆ, ನಮ್ಮಲ್ಲಿ ಆ ತರದ ಪ್ರಾಬ್ಲಮ್ ಏನಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾನು ಹೇಳುವಂತದ್ದು. ಈ ಕರುವಿಗೆ ಅಜೀರ್ಣದ ಸಮಸ್ಯೆ, ಹುಳದ ಸಮಸ್ಯೆ ಬರ್ತದ? ಬರ್ತದೆ, ಜೀರ್ಣ ಆಗದೆ ಇರುವಂತಹ ಇದು ಬರ್ತದೆ. ಅದಕ್ಕೆ ನಾವೆಲ್ಲ ಸ್ವಲ್ಪ ಒಂದು ಅರಿಷ್ಟ ಸ್ವಲ್ಪ ಕುಡಿಸ್ತೇವೆ, ಓಮ ಇರ್ತದೆ ಆ ಇದನ್ನು ಕೊಡ್ತೇವೆ. ಹಾಗೆ ಆಮೇಲೆ ಈಗ ಸ್ವಚ್ಛತೆಯ ಬಗ್ಗೆ ಹೇಳಿರಿ, ಗೊಬ್ಬರದ ಒಂದು ಬಳಕೆಯ ಬಗ್ಗೆ ಹೇಳಿ. ಗೊಬ್ಬರ ಬಳಕೆ ನಾವೀಗ ನಮಗೆ ಇತ್ತೀಚೆಗೆ ಅಷ್ಟೇ ನಾವು ಸ್ವಲ್ಪ ಅಡಿಕೆ ಮರಗಳನ್ನು ಹಾಕಿದ್ದೇವೆ ಅಷ್ಟೇ. ಇದಕ್ಕಿಂತ ಮೊದಲು ನಾವು ಗೊಬ್ಬರ ಚೆನ್ನಾಗಿ ನಿರ್ವಹಣೆ ಮಾಡ್ತೇವೆ. ಸೆಗಣಿಯನ್ನು ಒಂದು ಬಾಕ್ಸ್ ತರ ಮಾಡಿ ಕಲ್ಲೆಲ್ಲ ಕಟ್ಟಿ ಅದರಲ್ಲಿ ಚೆನ್ನಾಗಿ ಆಗಾಗ ಸೆಗಣಿಗಳನ್ನು ಜೋಡಿಸಿ ಇಡುವಂತದ್ದು. ಆಗಾಗ ಇಲ್ಲ ಇಲ್ಲ ತಟ್ಟುದಿಲ್ಲ, ಚೆನ್ನಾಗಿ ಅದು ನಮ್ಮಲ್ಲಿ ಡ್ರೈ ಆಗಿರ್ತದೆ, ನೀರು ಆ ತರ ಎಲ್ಲ ಇರುವುದಿಲ್ಲ. ಅದ್ರಂದ್ರೆ ಹಿಂಡಿ ನಾವು ಕೊಡುವಂತಹ ಹರದ ಇದರಲ್ಲಿ ನೀರೇನು ಇರುವುದಿಲ್ಲ, ಇಲ್ಲರೆ ಸೆಗಣಿ ನೀರು ದನಗಳು ಹಾಕ್ತದೆ. ನಮ್ಮಲ್ಲಿ ಗಟ್ಟಿ ಇರ್ತದೆ, ಅದನ್ನು ಚೆನ್ನಾಗಿ ಬಾಚಿ ಅಲ್ಲಿ ಹಟ್ಟಿಯಲ್ಲಿ ಇರುವ ಅಲ್ಲಿ ನಾವು ಬಾಕ್ಸ್ ತರ ಮಾಡಿಕೊಂಡು ಕಲ್ಲು ಕಟ್ಟಿ ಎಲ್ಲ ಅದಕ್ಕೆ ಹಾಕುವಂತದ್ದು, ತುಂಬಾ ದೂರ ಹೋಗುವಂತದಿಲ್ಲ. ಅದನ್ನು ಚೆನ್ನಾಗಿ ಒಂದು 50 ಬುಟ್ಟಿ 60 ಬುಟ್ಟಿಯಷ್ಟು ಶೇಖರಣೆ ಮಾಡಿಕೊಳ್ಳುವಂತಹ ಒಂದು ಸ್ಥಳವನ್ನು ನಾವು ಮಾಡಿಕೊಂಡಿದ್ದೇವೆ. ಗೊಬ್ಬರವನ್ನು ಬೇರೆ ಗೊಬ್ಬರ ಸಹ ಹಾಗೆ ಚೆನ್ನಾಗಿ ಅದು ಹಟ್ಟಿಗೆ ಸೊಪ್ಪೆಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತೇವೆ. ಮತ್ತನ್ನು ಬೇರೆ ಕಡೆ ಸಾಗಿಸ್ತೇವೆ ನಾವು. ಬೇರೆ ರೈತರು ಬಂದು ನಮ್ಮಲ್ಲಿಗೆ ಗೊಬ್ಬರ ಮತ್ತು ಸೆಗಣಿಯನ್ನು ತಕೊಂಡು ಹೋಗ್ತಾರೆ. ನಮಗೆ ಬರಲಿಕ್ಕೆ ಒಳ್ಳೆ ಅವಕಾಶಗಳುಂಟು, ವಾಹನಗಳೆಲ್ಲ ಬರುವಂತದ್ದು ಇದುಂಟು. ಹಾಗಾಗಿ ನಮಗೆ ಏನು ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಮ ಮನೆಯ ಒಂದು ಬೇಡಿಕೆಗೆ ಪೂರಕವಾಗಿ ಒಂದಷ್ಟು ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತೀರಿ, ಇದರಲ್ಲಿ ಸಗಣಿ ಗೊಬ್ಬರದ ಬಳಕೆ ಕೂಡ ಮಾಡ್ತೀರಿ. ಇದರ ಒಂದು ವಿಶೇಷತೆ ಬಗ್ಗೆ. ವಿಶೇಷತೆ ಅಂತ ಹೇಳಿದ್ರೆ ಸಗಣಿ ಎಲ್ಲ ಹಾಕಿದ ತರಕಾರಿಗಳು ಒಳ್ಳೆ ರುಚಿ ರುಚಿಯಾಗಿರ್ತದೆ. ಈ ರಾಸಾಯನಿಕ ವಸ್ತುಗಳಿಗೆ ಅದು ಬೇರೆ ಟೇಸ್ಟ್ ಇರ್ತದೆ. ಮತ್ತೆ ಸಗಣಿದಾಗಿ ಗೋಬರ್ ಗ್ಯಾಸ್, ಮೇನ್ ಆಗಿ ಗೋಬರ್ ಗ್ಯಾಸ್ ನಮಗೆ ಅದು ಇನ್ಫೋಸಿಸ್ ಕಡೆಯಿಂದ 2 ವರ್ಷ ಆಯ್ತು. ಫಸ್ಟ್ ಗೆ ಇನ್ಸ್ಟಾಲ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇನ್ಸ್ಟಾಲ್ ಆದ್ ನಮ್ಮಲ್ಲಿ ಒಳ್ಳೆ ಒಂದು ಉಪಯೋಗ ನಮಗೆ. ಗ್ಯಾಸ್ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗ್ತದೆ ನಮ್ಮಲ್ಲಿ. ನಮ್ಮಲ್ಲಿ ತುಂಬಾ ಹಸುಗಳಿರುವ ಕಾರಣ ನಾವು ಈ ಹಟ್ಟಿ ತೊಳೆದಂತಹ ನೀರನ್ನು ಬೇರೆ ಕಡೆ ನನಗೆ ಅನುಗುಣವಾಗುವ ಹಾಗೆ ನನ್ನದೇ ಒಂದು ಪ್ಲಾನ್ ಅಲ್ಲಿ ನಾನು ಅದನ್ನು ಶೇಖರಿಸ್ತಾ ಇದ್ದೇನೆ. ಅಂದ್ರೆ ಇಲ್ಲದ್ರೆ ಆ ನೀರುಗಳೆಲ್ಲ ಬೇರೆ ಕಡೆ ಹೋಗಿ ವಾಸನೆಗಳೆಲ್ಲ ಇದಾಗ್ತದೆ. ನಾನು ಅದನ್ನು ಡ್ರಮ್ಮಿನಲ್ಲಿ ಶೇಖರಣೆ ಮಾಡಿ ಅಲ್ಲೇ ಗೋಬರ್ ಗ್ಯಾಸ್ ಸಹ ಮಾಡಿಕೊಂಡಿದ್ದೇವೆ. ಅಲ್ಲಿಂದಲೇ ಅದನ್ನು ಡಂಪ್ ಮಾಡುವಂತದ್ದು ಗೋಬರ್ ಗ್ಯಾಸ್. ಬರೀ ಸೆಗಣಿ ಹಾಕುದೇ ಇಲ್ಲ ನಾನು. ಅಂದ್ರೆ ಈ ತೊಳೆದ ನೀರುಗಳು ಅದರಲ್ಲಿ ಮೂತ್ರಗಳ ಹೋಗಿರ್ತದೆ, ಪೈಪ ಇದು ಮಾಡಿ ಮೂತ್ರ ಸಹ ಹೋಗಿರ್ತದೆ. ಒಳ್ಳೆ ಇದು ಒಮ್ಮೆ ಬಕೆಟ್ ಅಲ್ಲಿ ಸ್ವಲ್ಪ ಕಲಸಿದ್ರೆ ಒಳ್ಳೆ ಸ್ಲರಿ ತರ ಸಿಗ್ತದೆ ಅದರಲ್ಲಿ. ಅದನ್ನೇ ನಾವು ಗೋಬರ್ ಗ್ಯಾಸಿಗೆ ಹೊಯ್ಯುವಂತದ್ದು. ಒಳ್ಳೆ ದಿನದ ಅಡಿಗೆಗಳೆಲ್ಲ ಫುಲ್ ಅದರಲ್ಲಿ ಆಗ್ತದೆ. ಮನೆಯ ಎಲ್ಲ ಇಂಧನದ ಪೂರೈಕೆ ಎಲ್ಲ ಇದರಲ್ಲಿ ಆಗ್ತದೆ. ಸಾರು ಮಾಡ್ಲಿಕ್ಕೆ ಬಿಸಿ ನೀರು ಸಹ ಕಾಯಿಸಬಹುದು, ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಉಂಟದು. ಎಷ್ಟು ಖರ್ಚು ಬಂತು ಮತ್ತೆ ಒಂದು ಘನ ಮೀಟರ್ ಹೇಗಿದೆ? ಅದು ಒಂದು ಫೈಬರ್ ನ ಇದರಲ್ಲಿ ಮಾಡಿ, ಫೈಬರ್ ಡ್ರಮ್ ಅಲ್ಲ, ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಉಂಟು. ಮತ್ತೆ ಅದು 3 ಕ್ಯೂಬಿಕ್ ಮೀಟರ್ ಹಾಗೆ. ಮತ್ತೆ ಅದಕ್ಕೆ ಇದೆಲ್ಲ ಉಂಟು ಹೊಯ್ಯುವಾಗೆ, ದೊಡ್ಡ ದೊಡ್ಡ ಪೈಪುಗಳು, ಸಣ್ಣ ಸಣ್ಣ ಪೈಪುಗಳಲ್ಲ. ಈ ಸಣ್ಣ ಸಣ್ಣ ಪೈಪುಗಳಾದ್ರೆ ಈ ಸ್ವಲ್ಪ ಹೋದ್ರೂ ಸಹ ಬ್ಲಾಕ್ ಆಗುವ ಇದು ಸಮಸ್ಯೆಗಳುಂಟು. ಇದರಲ್ಲಿ ಎಲ್ಲ ಕಸ ಏನಾದ್ರೂ ಹಾಕಿದ್ರು ಸಹ ಹಿಂದುಗಡೆ ಏನದು ಸ್ಲರಿ ಹೋಗುವ ಜಾಗದಲ್ಲಿ ಎಲ್ಲ ಬರ್ತದೆ. ಅದು ನಾನು ನೋಡಿದ ಹಾಗೆ ಎಲ್ಲವೂ ಸಹ ಅದರಲ್ಲಿ ಬರ್ತಾ ಉಂಟು. ಈ ಘಟಕಕ್ಕೆ ಎಷ್ಟು ಖರ್ಚಾಯ್ತು ನಿಮಗೆ? ಘಟ ನಮಗೆ ಅದು ಇನ್ಫೋಸಿಸ್ ಕಡೆಯಿಂದ ಫಸ್ಟ್ ಆದ ಕಾರಣ ನಮಗೆ ಅದು ಫ್ರೀಯಲ್ಲಿ ಆಗಿದೆ. ಒಂದು ಸಾಮಾನ್ಯವಾಗಿ 20-25 ಸಾವಿರ ಅಷ್ಟ ಆಗ್ಬೋದು. ಮತ್ತೆ ನಮಗೊಂದು 3,500 ಎರಡು ಅಷ್ಟೇ ಅದರ ಒಳಗೆ ಆಗಿದೆ ನಮಗೆ. ಒಳ್ಳೆ ದೈನಂದಿನ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು ಅದರಲ್ಲಿ? ಘಟಕದಲ್ಲಿ ದಿನಾ ಸ್ಲರಿ ಅದಕ್ಕೆ ಹಾಕಬೇಕು. ದಿವಸ ಒಂದು ಬಕೆಟ್ ಎಷ್ಟು ನಮಗೆ ನಮ್ಮ ಮನೆಯಲ್ಲಿ ಎಷ್ಟು ಉಂಟು ಆದ್ರೂ ಒಂದು 5-6 ಬಕೆಟ್ ನಾವು ಕೊಡ್ತೇವೆ ಅದಕ್ಕೆ. ತುಂಬಾ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬರಬಹುದು ನಮಗೆ, ತುಂಬಾ ಹಾಕಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ಬರ್ತದೆ ಅಂತ. ಮನೆಯ ಇಂಧನದ ಪೂರೈಕೆ ಪೂರ್ತಿ ಇದರಲ್ಲೇ ಆಗ್ತದೆ ನಿಮಗೆ? ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ? ಗ್ಯಾಸ್ ಸಿಲಿಂಡರ್ ಉಂಟು, ಎಲ್ಲಿಯಾದ್ರೂ ಒಂದು ವೇಳೆ ಸ್ವಲ್ಪ ಕೈ ಕೊಟ್ರೆ. ಕೈ ಕೊಡ್ಲಿಲ್ಲ, ಇಷ್ಟರವರೆಗೆ 2 ವರ್ಷ ಆಯ್ತು ಈಗ ನಮಗೆ. ನಾವು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡುವುದರಿಂದ ನಮಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಯಾವಾಗ್ಲೂ ಸಹ ಗ್ಯಾಸ್ ಬರ್ತಾ ಉಂಟು. ಈಗ 9 ಗಂಟೆಗೆಲ್ಲ ನಿಮ್ಮ ಬೆಳಗಿನ ಕೆಲಸ ಮುಗಿದು ಹೋಗ್ತದೆ ಅಂತ ಹೇಳಿದ್ರೆ, ಆ ನಂತರ ನೀವು ಏನ್ ಮಾಡ್ತೀರಿ? ಆ ನಂತರ ನಾವು ಹುಲ್ಲಿಗೆ ಹೋಗ್ತೇವೆ. ಬೇರೆ ಕೆಲಸಗಳು ಈಗ ಫಂಕ್ಷನ್ ಗಳೆಲ್ಲ ಇರ್ತದೆ ಅದಕ್ಕೆ ಹೋಗ್ತೇನೆ. ಅಂತೂ ನೀವು ಫಸ್ಟ್ ಗೆ ಹೇಳಿದ ಹಾಗೆ ಅದು ನಮಗೆ ಕಷ್ಟ, ಅದರಲ್ಲೇ ಇರಬೇಕು, ಆತರ ಏನೇ ಇಲ್ಲ. ನಮ್ಮ ಶಿಸ್ತು